ಒಂದು ತುಡಿತಾ ಇತ್ತು ಏನು, ಅಲ್ಲಿ ಇಲ್ಲಿ ನೋಡಿಕೊಂಡು ವಿಶೇಷವಾಗಿ ನಾವು ಕಬ್ಬನ್ನು ಈ ರೀತಿಯೂ ಬೆಳಿಬೋದು, ಈ ರೀತಿ ಬೆಳೆದ್ರೆ ಚೆನ್ನಾಗಿ ಆಗ್ಬೋದು ಅಂತೇಳಿ ಪ್ರಯೋಗವನ್ನು ಮಾಡಿದಾಗ ಏನು ಅನಿಸುತ್ತೆ ಅವರಿಗೆ ಅಂತೇಳಿ ಈಗ ಕೇಳೋಣ. ನಮಸ್ಕಾರ ವಿನಾಯಕ್. ನಮಸ್ಕಾರ, ನನ್ನ ಹೆಸರು ವಿನಾಯಕ್ ಹೆಗಡೆ. ನಾನು ಮೂಲತಃ ಕೃಷಿ ಕುಟುಂಬದಿಂದನೇ ಬಂದವನಾಗಿದ್ದೆ. ಓದು ಇದರಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. ತದನಂತರದಲ್ಲಿ ತಂದೆಯವರ ಒಂದು ಅನಾರೋಗ್ಯದ ಕಾರಣ ಕೃಷಿ ಅತ್ತಮುಖ ಮಾಡುವ ಸ್ಥಿತಿ ಆಯಿತು. ಅದು ಇಷ್ಟಪಟ್ಟು ಮಾಡ್ತಾ ಇದ್ದೇನೆ ಕೃಷಿಯನ್ನು. ಮೊದಲು ಈಗ ಸ್ವಲ್ಪ ಕಷ್ಟ ಇದೆ, ಆದರೂ ಇಷ್ಟಪಟ್ಟು ಮಾಡೋದಕ್ಕೋಸ್ಕರ ಚೆನ್ನಾಗಿ ನಡೀತಾ ಇದೆ. ಕೃಷಿಯಲ್ಲಿ ನಾವು ಕಬ್ಬನ್ನು ಬೆಳೀತಾ ಇದ್ದೀವಿ. ಕಬ್ಬನ್ನು ಅಂದರೆ ಮುಂಚೆ ಸಾಂಪ್ರದಾಯಿಕವಾದಂತಹ ಒಂದು ವಿಧಾನದಲ್ಲಿ, ಅಂದರೆ ಅದನ್ನು ಸಾಲು ನಾಟಿಯನ್ನು ಮಾಡಿ ಬೆಳೀತಾ ಇದ್ವಿ. ಒಂದು ನಾಲ್ಕಾರು ಮಂದಿ ಫ್ರೆಂಡ್ಸ್ ಜೊತೆಗೂಡಿ ಅದನ್ನು ಮಾಡ್ತಾ ಇದ್ವಿ. ತದನಂತರದಲ್ಲಿ ನಾನು ಸ್ವತಃ ನಮ್ಮ ಮನೆಯಲ್ಲಿ ಇರತಕ್ಕಂಥ ಒಂದು ಪುಟ್ಟ ಜಮೀನು, ಅದರಲ್ಲೇ ಕಬ್ಬನ್ನು ಬೆಳೆಯುವ ಹೇಳುವಂಥ ಒಂದು ಇದಕ್ಕೋಸ್ಕರ ಕಬ್ಬಿನ ಬೆಳೆ ಬಗ್ಗೆ ಹೆಚ್ಚಿನ ಒಂದು ಸರ್ಚ್ಗಳನ್ನು ಮಾಡ್ತಾ ಹೋದೆ ಯೂಟ್ಯೂಬ್ನಲ್ಲಿ. ಅದರಲ್ಲಿ ಹೊಸ ಹೊಸ ವಿಧಾನಗಳ ಒಂದು ಮಾಹಿತಿ ಲಭ್ಯ ಆಯಿತು. ಅದನ್ನು ನಾವು ಯಾಕೆ ಅಳವಡಿಸಬಾರ್ದು, ನಾವು ಒಂದು ಪ್ರಯೋಗವನ್ನು ಮಾಡ್ಬೋದಲ್ಲ, ನೋಡುವ ಏನಾಗ್ತದೆ, ನಮ್ಮಲ್ಲಿ ಆಗ್ತದೆಯೋ ಇಲ್ವೋ ಹೇಳಿ ಒಂದು ವಿಚಾರ ತಲೆಗೆ ಬಂದಾಗ ಆ ರೀತಿಯಾಗಿ ಏನು ಒಂದು ಕುಳಿ ಪದ್ಧತಿ ಅಂದರೆ ರಿಂಗ್ ಪಿಟ್ ಮೆಥಡ್ ಅಂತ ಏನು ಹೇಳ್ತಾರೆ ಅವರು, ಆ ರೀತಿಯಲ್ಲಿ ಬೆಳೆಸಿದ್ದೆ. ಅದು ನನಗೆ ಒಂದು ಒಳ್ಳೆಯ ಪ್ರಯೋಗನೂ ಆಯಿತು, ಸ್ವಲ್ಪ ಕಷ್ಟನೂ ಆಯಿತು, ಮತ್ತು ಹೆಚ್ಚು ಇಳುವರಿ ಕೊಟ್ಟು ಮತ್ತು ಖುಷಿ ಕೊಡುವಷ್ಟು ಹೈಟ್ ಆಯಿತು. ಆ ರೀತಿಯಲ್ಲಿ ಅದು ಒಳ್ಳೆ ಇದಾಗಿ ಬರ್ತಾ ಉಂಟು. ಎಷ್ಟು ಗುಂಟೆಯಲ್ಲಿ? ಅದು ಒಂದು 3-4 ಗುಂಟೆ ಇದೆ ಅಷ್ಟೇ. 3 ಗುಂಟೆ ಆಗಬಹುದು ಅರೌಂಡ್. ಅದರಲ್ಲಿ ಮುಂಚೆ ನಾನು ಸಾಲು ಪದ್ಧತಿಯಲ್ಲೇ ಕಬ್ಬನ್ನು ಬೆಳೆದಿದ್ದೆ, ಅದರಲ್ಲಿ ಬಂದಂತ ಇಳುವರಿಗೂ ಈಗ ನಾವು ಏನು ಕುಳಿ ಪದ್ಧತಿಯನ್ನ ಮಾಡಿ ಅದರಲ್ಲಿ ತೆಗೆದುಕೊಂಡಂತ ಇಳುವರಿಗೂ ಸಾಕಷ್ಟು ವ್ಯತ್ಯಾಸಗಳು ಬಂತು. ಮುಂಚೆ ಇರುವಂತಹ ಸಾಲು ಪದ್ಧತಿಯಲ್ಲಿ ಬೆಳೆದಾಗ ನನಗೆ ನಮ್ಮಲ್ಲಿಯ ಪ್ರಕಾರ ಒಂದು 6 ಅಡಿಗೆ ಅಂತ ಹೇಳ್ತೇವೆ ನಾವು. ಅಡಿಗೆ ಅಂದರೆ ಅದು ಒಂದು 250 ಲೀಟರ್ ಕಬ್ಬಿನ ಹಾಲಿಗೆ ಒಂದು ಅಡಿಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಟೈಪ್ ಮಾಡಿದ 6 ಅಡಿಗೆ ಬಂದಿತ್ತು ಅಲ್ಲಿ ಒಂದು 3 ಗುಂಟೆ ಜಾಗದಲ್ಲಿ. ಈಗ ಕುಳಿ ಪದ್ಧತಿ ಮಾಡಿದಾಗ ನಮಗೆ ಅದರಲ್ಲಿ 9-10 ಅಡಿಗೆ ಲೆಕ್ಕ ಬಂತು. ಅಂದರೆ ಅದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಿಕ್ತು, ಇಳುವರಿ ಬಂದಿದೆ. ಆ ಮೆಥಡು ಭಾಳ ಒಳ್ಳೆಯದು. ಮತ್ತು ಈಗ ಕಡಿಮೆ ಕ್ಷೇತ್ರ ಇರುವವರಿಗೆ ಮನೆ ಪಕ್ಕದಲ್ಲಿ ಸ್ವಲ್ಪ ಹಿಂಗೆ ಜಮೀನು ಇರ್ತದೆ, ಸ್ವಲ್ಪ ಸ್ವಲ್ಪ ಇರ್ತದೆ, ನಾವು ನಮಗೆ ಬೇಕಾದ ಹಾಲನ್ನು ಏನು ತಾಜಾ ಹಾಲುಗಳನ್ನು ಮಾಡ್ಕೊಂಡು ಕುಡಿಬೋದು. ಅದಕ್ಕೋಸ್ಕರ ಕಡಿಮೆ ಜಾಗ ಇರುವಂಥವ್ರು, ಸ್ವಲ್ಪ ಮನೆ ಪಕ್ಕದಲ್ಲಿ ಜಾಗ ಇರುವಂಥವ್ರು ಕೂಡ ಆ ಪದ್ಧತಿಯಲ್ಲಿ ಬೆಳ್ಕೊಳ್ಬೋದು. ಏನೂ ಕಷ್ಟ ಆಗಲ್ಲ ಮತ್ತು ಅತ್ಯಂತ ಸುಲಭವಾಗಿ ಅದನ್ನು ಮಾಡ್ಕೋಬೋದು. ಈ ಗುಳಿ ಪದ್ಧತಿಯೊಳಗೆ ಹೇಗೆ ಅದನ್ನು ಗುಳಿ ತೆಗಿಬೇಕು, ಹೇಗೆ ನಾಟಿ ಮಾಡಬೇಕು, ಎಷ್ಟು ಕಣ್ಣು ಹಾಕಬೇಕು? ಅದನ್ನು ನಾನು ಮಾಡಿರುವಂಥದ್ದು ಕುಳಿಯನ್ನು 1.5 ಅಡಿ ರೌಂಡ್, 1.5 ಫೀಟ್ ತಗ್ಗ ಅದನ್ನು ತೆಗೆದು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮಣ್ಣನ್ನು ಇದು ಮಾಡಿ ಹದ ಮಾಡಿಕೊಂಡು ಕುಳಿಯಿಂದ ಕುಳಿಗೆ 3.5 ಅಡಿ ಡಿಸ್ಟೆನ್ಸನ್ನು ಇಟ್ಟಿರುವಂಥದ್ದು. ಕುಳಿಯಿಂದ ಸಾಲಿನಿಂದ ಸಾಲಿಗೆ 4 ಅಡಿಯನ್ನು ಇಟ್ಟಿದ್ದೆ. ಆ ಟೈಪ್ನಲ್ಲಿ ಮಾಡಿ ತೆಗೆದಿದ್ದು. ಅದಕ್ಕೆ ಒಂದು ಕುಳಿಗೆ ಒಂದು 15-20 ಕಣ್ಣುಗಳು, ಈ ಕಬ್ಬಿನ ಒಂದು ಕಣ್ಣು ಅಂತ ಏನು ಹೇಳ್ತೇವೆ, 15-20 ಹಾಕಿರುವಂಥದ್ದು. ಯಾಕಂದರೆ ನಮ್ಮ ಒಂದು ಇದರಲ್ಲಿ ಈಗ 15-20 ಇಟ್ಟರೂ ಕೂಡ ಪ್ರತಿಯೊಂದು ಕಣ್ಣುಗಳು ಅದು ಮೊಳಕೆ ಹೊಡೆದು ಕಬ್ಬು ಆಗುವುದಿಲ್ಲ, ಅದರಲ್ಲಿ ಕೆಲವುಗಳು ಸಾಯ್ತವೆ, ಇದಾಗುತ್ತೆ. ಆದರೂ ಕೂಡ ಒಂದು 15 ಕಬ್ಬುಗಳು ಕಡೆಗೆ ಉಳಿಯುವಂತೆ ನೋಡ್ಕೊಳ್ಳಿಕ್ಕೋಸ್ಕರ ಒಂದೆರಡು ಜಾಸ್ತಿಯನ್ನೇ ಇಟ್ಟು ಮಾಡಿರುವಂಥದ್ದು. ಅದನ್ನು ಕಬ್ಬಿನ ಕಣ್ಣುಗಳನ್ನು ಒಂದೊಂದಂತೆ ಕಟ್ ಮಾಡಿ, 1 ಮತ್ತು 2 ಇರುವ ರೀತಿಯಲ್ಲಿ ಕಟ್ ಮಾಡಿ ರೌಂಡ್ ಶೇಪ್ನಲ್ಲೇ ಆ ಕುಳಿಯ ಒಳಗಡೆ ಇಟ್ಟು ಮಣ್ಣಾಕಿ ಗೊಬ್ಬರವನ್ನು ಕೊಟ್ಟು ಬೆಳೆಸಿರುವಂಥದ್ದು. ಮತ್ತು ತದನಂತರದಲ್ಲಿ ಅದಕ್ಕೆ ಜೀವಾಮೃತವನ್ನು ಕೊಟ್ಟಿದ್ದೆ ನಾನು. ಹಾಗಾಗಿ ಅದು ಬೆಳವಣಿಗೆ ಮತ್ತು ಉತ್ಕೃಷ್ಟವಾಗಿ ಬಂತು, ದಪ್ಪವಾಯಿತು, ಮತ್ತು ಎತ್ತರ ಬರಲಿಕ್ಕೆ ಅದು ಒಂದು ಕಾರಣನೇನು ಅಂತ ಅನ್ನಿಸ್ತಾ ಉಂಟು. ಮಣ್ಣಿನ ಗುಣ ಪ್ಲಸ್ ಜೀವಾಮೃತ, ಕೊಟ್ಟಿಗೆ ಗೊಬ್ಬರ, ನಾವು ಮಾಡುವಂಥ ಕೃಷಿ, ಇವೆಲ್ಲ ಕೂಡಿದ್ರೆ ನಾವು ಒಂದು ಒಳ್ಳೆಯ ಬೆಳೆಯನ್ನು ತೆಗಿಬಹುದು. ಕಡಿಮೆ ಜಮೀನಿನಲ್ಲೂ ಖುಷಿಯನ್ನಂತೂ ಸಿಗುತ್ತದೆ, ಸಂತೋಷ ಸಿಗ್ತದೆ ನಮಗೆ. ಆ ಒಂದು ಕಬ್ಬಿನ ಹೈಟ್ ಆಗಿರ್ಬೋದು, ಅದರಿಂದ ಬಂದಂಥ ಇಳುವರಿ ಆಗಿರ್ಬೋದು, ಇದರಿಂದ ಒಳ್ಳೆಯ ಒಂದು ಖುಷಿ ಇದೆ. ಈಗ ಒಂದು ಕಣ್ಣಿಗೆ ಒಂದ ಕಬ್ಬು ಬರುವಂಗ ಬಿಡುದ? ನಮ್ಮಲ್ಲಿ ಏನಾಗುತ್ತದೆ, ನಮ್ಮ ಈ ಭಾಗದಲ್ಲಿ ಒಂದು ಕಣ್ಣಿನಲ್ಲಿ ಒಂದೇ ಕಬ್ಬು, ಅದು ಟಿಸಿಲು ಹೊಡೆಯುವಂತ ಅದರಲ್ಲಿ ಬೇರೆ ಬೇರೆ ಆದಂತಹ ತಳಿಗಳು ಉಂಟು. ನಮ್ಮಲ್ಲಿ ನಾನು ಬೆಳೆಸಿರುವಂತಹದ್ದು ಏನು ಕೇಳಿದ್ರೆ, ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯವಿರತಕ್ಕಂತಹ ತಳಿಗಳನ್ನ ಇದನ್ನೇ ಈ ರಿಂಗ್ ಪಿಟ್ ಮೆಥಡ್ ಅಲ್ಲಿ ಅಳವಡಿಸಿಕೊಂಡ್ರೆ ಏನಾಗ್ತದೆ ನೋಡುವ. ಎಲ್ಲ ಏನ್ ಹೇಳಿದ್ರು, ಇದು ನಮ್ಮಲ್ಲಿಯ ತಳಿಗಳು ಈ ಮೆಥಡ್ ನಲ್ಲಿ ಅಷ್ಟು ಚೆನ್ನಾಗಿ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಇಲ್ಲ, ಅದ್ ನೋಡ್ಲೇಬೇಕು, ಪ್ರಯೋಗ ಮಾಡುವ ನಾವು ಹೇಳಿ ಮಾಡಿದಾಗ ನಮ್ಮಲ್ಲಿ ಸ್ಥಳೀಯವಾಗಿ ಲಭ್ಯವಾಗತನಕ ಕೋಣ ಕಟ್ಟೆ, ದಾಸ್ ಕಬ್ಬು, ಅದನ್ನೇ ಹೆಬ್ಬಾಳ ಅಂತಾನು ಹೇಳ್ತಾರೆ, ರಸದಾಳಿ, ಹೀಗೆ ಇರುವಂತ ತಳಿಗಳನ್ನೇ ಆಯ್ಕೆ ಮಾಡಿಕೊಂಡು ಕಣ್ಣುಗಳನ್ನ ಒಂದೊಂದೇ ಕಣ್ಣುಗಳನ್ನ ಇಟ್ಟೆ. ಆದ್ರೆ ನಮ್ಮಲ್ಲಿ ಏನಾಗಿದೆ, ಟಿಸಿಲುಗಳು ಬರ್ತಾ ಇಲ್ಲ, ಅದು ಒಂದೊಂದೇ ಕಣ್ಣಲ್ಲಿ ಒಂದು ಕಬ್ಬು ಕರೆಕ್ಟ್ ಆಗಿ ಆಗ್ತಾ ಉಂಟು. ಬೇರೆ ತಳಿಯ ಕಬ್ಬನ್ನು ಸ್ವಲ್ಪ ಮಟ್ಟಿಗೆ ತಂದು ಪ್ರಯೋಗ ಮಾಡಿದೆ, ಅದು ಟಿಸಿಲು ಬರ್ತದೆ, ಅದು ಬಂದಿದೆ. ಟಿಸಿಲು ಬರುದಿತ್ತು ಅಂದ್ರೆ ನೀವು 15 ಕಣ್ಣು ಹಾಕುವ ಜಾಗದಲ್ಲಿ 5 ಹಾಕಿದ್ರು ಸಾಕು, ಅದರ ಮರಿ ಎಲ್ಲ ಸೇರ್ಕೊಂಡು ಮತ್ತಿನ 20 ಕಬ್ಬು ಬೆಳೆಯುವ ಹಾಗೆ ಮಾಡಬಹುದು. ಹೌದು, ಟಿಸಿಲು ಬರುವಂತಹ ತಳಿಗಳ ಕಬ್ನಲ್ಲಾದ್ರೆ ಕಡಿಮೆ ಕಣ್ಣುಗಳನ್ನ ಇಟ್ಟು ರೌಂಡ್ ಇದ್ರಲ್ಲಿ ಮಾಡಿದ್ರು ಕೂಡ ಅತಿ ಹೆಚ್ಚು ಕಣ್ಣುಗಳು ಬರೋದ್ರಿಂದ, ಅದು ಟಿಸಿಲು ಬರೋದ್ರಿಂದ ಬಹಳ ಒಳ್ಳೆ ಇದು ಬೆಳಿಬಹುದು. ನಮ್ಮಲ್ಲಿ ಏನು ಕೇಳಿದ್ರೆ, ಈ ಸಕ್ಕರೆಗೆ ಬಳಸುವಂತ ಕಬ್ಬಿನ ತಳಿಗಳಲ್ಲ ಇವು, ಇವು ಹಾಲು ಮತ್ತು ಬೆಲ್ಲಕ್ಕೆ ಬಳಸುವಂತದ್ದು, ಅದರಲ್ಲಿ ಟಿಸಿಲುಗಳು ಬರುವಂತಹ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ ನಮ್ಮ ಸ್ಥಳೀಯವಾದ ಲಭ್ಯವಾಗಿರತಕ್ಕಂತ ತಳಿಗಳಲ್ಲಿ. ಈ ರೀತಿ ಬೆಳೆದಾಗ ಅದಕ್ಕೆ ನೀರು ಕೊಡುದು ಅನುಕೂಲ ಆಯ್ತು, ಕಡಿಮೆ ನೀರಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ಸುತ್ತೆ. ಹೌದು, ಈ ರೀತಿ ಪದ್ಧತಿಯಲ್ಲಿ ಅತಿ ಕಡಿಮೆ ನೀರು ಸಾಕಾಗ್ತದೆ, ಯಾಕಂದ್ರೆ ಡ್ರಿಪ್ ಪಾಯಿಂಟ್ ಗಳನ್ನ ಮಾಡಿಕೊಂಡ್ರು ಸಾಕಾಗ್ತದೆ. ಮುಂಚೆ ಆದ್ರೆ ನಾವು ಜೆಟ್ ಗಳನ್ನ ಮಾಡಬೇಕಿತ್ತು ಅಥವಾ ಹಾಯಿಸಬೇಕಿತ್ತು, ಆ ಕಬ್ಬಿನ ಸಾಲಗಳ ಮಧ್ಯದಲ್ಲಿ ನೀರನ್ನ ಹಾಯಿಸಿ ಬೆಳೀತಿದ್ರು. ಆದ್ರೆ ಈಗೇನಾಗಿದೆ ಕೇಳಿದ್ರೆ, ಈ ಪದ್ಧತಿಯಿಂದ ನೀರಿನ ಉಳಿತಾಯನೂ ಆಗ್ತದೆ, ಡ್ರಿಪ್ ಸಿಸ್ಟಮ್ನಲ್ಲೂ ಕೂಡ ನಾವು ನೀರನ್ನು ಕೊಟ್ಟರೆ ಸಾಕಾಗ್ತದೆ, ನೀರು ವೇಸ್ಟ್ ಆಗುವುದಿಲ್ಲ, ಕರೆಕ್ಟ್ ಕುಳಿಗೆ ಹೋಗೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಕೊಟ್ಟು ನಾವು ಬೆಳೆಯಬಹುದು, ನೀರಿನ ಒಂದು ಉಳಿತಾಯವನ್ನು ಕೂಡ ಇದರಲ್ಲಿ ಮಾಡಬಹುದು. ಎಷ್ಟು ಪ್ರಮಾಣದಲ್ಲಿ, ಅರ್ಧಕ್ಕರ್ಧ ಉಳಿಯುತ್ತೆ? ಅರ್ಧದಷ್ಟು ಉಳಿಯುತ್ತದೆ ನೀರು, ಅರ್ಧದಷ್ಟು ಸಾಕಾಗುತ್ತೆ. ಅಲ್ಲಿ ನಾವೇನು ಹಾಯಿಸುವಾಗ ಅದು ವೇಸ್ಟ್ ಆಗುವುದೇ ಜಾಸ್ತಿ ಇತ್ತು, ಕಬ್ಬು ತಗೊಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಭೂಮಿಯಲ್ಲಿ ಹೊರದೋಗುವಂತ ಪ್ರಮಾಣ ಜಾಸ್ತಿ ಇತ್ತು. ಹಾಗಾಗಿ ಇದರಲ್ಲಿ ಅರ್ಧದಷ್ಟು ನೀರನ್ನ ಕೊಟ್ಟರು ಸಾಕಾಗ್ತದೆ. ಮಧ್ಯೆ ನೀವು ಓಡಾಡಬಹುದು, ಅಷ್ಟು ಜಾಗ ಇರುತ್ತೆ. ಕ್ಲೀನ್ ಆಗಿ ಇಡುವುದರಿಂದ ನಾವೇನ್ ಮಾಡ್ತೀವಿ, ಈ ಕಬ್ಬಿನ ಮುಂಚೆ ಆಗಿದ್ರೆ ಮೂಡೆ ಸುತ್ತದು ಅಂತ ಹೇಳ್ತೇವೆ ನಮ್ಮಲ್ಲಿ, ಅದರ ಗರಿಗಳನ್ನ ಸುತ್ತಾ ಇದ್ವಿ. ಈಗ ಏನು, ನಾನು ಈ ಕುಳಿ ಪದ್ಧತಿಯನ್ನ ಮಾಡಿದಾಗ ಈ ಕಬ್ಬಿನ ರವದಿಗಳನ್ನ ತೆಗೆಯುವಂತದ್ದು, ಗರಿಗಳನ್ನ ಸ್ವಲ್ಪ ಬಣ್ಣ ಹಳದಿ ಆಯ್ತು ಅಂದ್ರೆ ಆ ಗರಿಗಳನ್ನ ಎಳೆದು ತೆಗೆಯುವಂತದ್ದು. ಹಾಗೆ ಮಾಡೋದ್ರಿಂದ ಅಲ್ಲಿ ಕಬ್ಬಿನ ಹಿತ್ತಲನ್ನ ಅಗದಿ ಕ್ಲೀನ್ ಇಟ್ಕೊಳ್ಬಹುದು, ಈ ಯಾವುದೇ ಕಾಟಗಳಾಗ್ಲಿ ಸಣ್ಣ ಈ ಇಲಿ ಮತ್ತೆ ಈ ಹೆಗ್ಗಣಗಳ ಕಾಟದಿಂದ ಏನು ಹಾಳಾಗ್ತಿತ್ತು, ಕ್ಲೀನ್ ಇರೋದ್ರಿಂದ ಅಲ್ಲಿ ನಾವು ಮತ್ತೆ ಓಡಾಟ ಜಾಸ್ತಿ ಮಾಡಬಹುದು, ಮತ್ತೆ ಇದರಿಂದ ಅದೆಲ್ಲ ಕಾಟಗಳು ಕೂಡ ಕಡಿಮೆ ಆಗ್ತದೆ. ರೌದಿಯನ್ನ ತೆಗೆಯುವುದು ಅಂತ ಹೇಳಿದ್ನಲ್ಲ, ಅದರಿಂದ ಏನಾಗುತ್ತೆ, ಕಬ್ಬು ಹಿಂದಿನ ಜನರು ಮೂಡೆ ಸುತ್ತುವುದು ಅಂತ ಹೇಳ್ತಿದ್ರು, ಅದು ಮಾಡಿದಾಗ ಕೂಡ ಕಬ್ಬು ಬೆಳವಣಿಗೆ ಜಾಸ್ತಿ ಆಗ್ತಿತ್ತು, ಆಗರಿಗೆ ಹೋಗುವ ಆಹಾರದಲ್ಲಿ ಕಡಿಮೆ ಆಗ್ತಿತ್ತು, ಮೇಲಿನ ಗರಿ ತೆಗೆದುಕೊಳ್ತಿತ್ತು. ಇದು ರೌದಿಯನ್ನು ಬಿಡಿಸೋದ್ರಿಂದ ಅದು ಕೂಡ ಅದೇ ರೀತಿಯಾದಂತಹ ಪರಿಣಾಮನೇ. ಆದ್ರೆ ನಾನು ಕಂಡುಕೊಂಡಂತೆ ಹೆಚ್ಚಿನ ಎತ್ತರವನ್ನು ಕೊಡ್ತಾ ಉಂಟು. ಈ ಮುಂಚೆ ಏನು ರೌದಿಯನ್ನ ಸುತ್ತಿ ಮೂಡೆಯನ್ನ ಸುತ್ತಿ ನಾವು ಮಾಡ್ತಿದ್ವಿ, ಅವಾಗ ಅದು ಕೊಡುವಂತ ಹೈಟಿಗೂ ಈಗ ನಾ ರೌದಿಯನ್ನ ತೆಗೆದು ಮಾಡ್ತಾ ಇರುವಂತ ಹೈಟಿಗೂ ಬಹಳ ಹಿಂಗೆ ವ್ಯತ್ಯಾಸಗಳು ಕಾಣುತ್ತದೆ, ಹೈಟ್ ಜಾಸ್ತಿ ಆಗ್ತಾ ಉಂಟು. ಅದರಿಂದ ದಪ್ಪ ಹೇಗೆ ಬರುತ್ತೆ? ದಪ್ಪ ಒಂದು ಮೀಡಿಯಂ ಸೈಜ್ ನಲ್ಲಿ ಬರ್ತಾ ಉಂಟು ದಪ್ಪ. ನಮ್ಮಲ್ಲಿ ಈ ಮಲ್ನಾಡ್ ಭಾಗದಲ್ಲಿ ಏನಾಗಿದೆ ಕೇಳಿದ್ರೆ, ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಏನೇ ಗೊಬ್ಬರ ಏನೇ ಇದು ಅದಕ್ಕೆ ಪೂರಕವಾಗಿರತಕ್ಕಂತಹ ಪ್ರತಿಯೊಂದನ್ನು ನೀಡಿದಾಗ್ಲೂ ಕೂಡ ಅದು ದಪ್ಪದಲ್ಲಿ ಸ್ಟಾರ್ಟಿಂಗ್ ಕಡಿಮೆನೆ ಇರ್ತಾ ಉಂಟು. ಅದು ಯಾಕೆ ಏನು ಅದ್ರ ಬಗ್ಗೆ ಬಹಳ ಹಿಂಗೆ ಸರ್ಚ್ ಮಾಡಿದ್ರು ಕೂಡ ನನ್ನ ಅನುಭವಕ್ಕೆ ಅದು ಬಂದಿಲ್ಲ, ಅದು ಹೇಗೆ ಸರಿ ಮಾಡಬೇಕು ಅಂತ. ತದನಂತರದಲ್ಲಿ ಒಂದು ಹೈಟ್ ಆದ ನಂತರದಲ್ಲಿ ಬೆಳವಣಿಗೆ ಎರಡನೇ ಕೊರ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ದಪ್ಪ ಬಹಳ ಆಗ್ತಾ ಉಂಟು. ಇದು ಏನಾಗ್ತದೆ ಕೇಳಿದ್ರೆ, ದಪ್ಪದಲ್ಲೂ ಬಹಳ ಆಗ್ತದೆ, ಎತ್ತರನೂ ಆಗ್ತದೆ, ಆದ್ರೆ ಅಷ್ಟೇ ಕಷ್ಟ ನಿಲ್ಲಿಸ್ಲಿಕ್ಕೆ ಆಗ್ತದೆ ಕಬ್ಬನ್ನು. ಅದಕ್ಕೆ ಬಿದಿರದ ಸಪೋರ್ಟ್ ಬೇಕಾಗುತ್ತೆ. ಈಗ ನಮ್ಮಲ್ಲಿ ಬುಡ ಯಾವಾಗಲೂ ದಪ್ಪದಿಂದ ಹೊರಟಿದ್ರೆ ಅದನ್ನ ಮೇಂಟೈನ್ ಮಾಡೋದು ಸುಲಭ ಆಗ್ತಿತ್ತು, ನಮ್ಮಲ್ಲಿ ಸ್ವಲ್ಪ ಸಣ್ಣ ಬರ್ತದೆ, ತುದಿ ದಪ್ಪ ಆಗ್ತಾ ಉಂಟು. ಅದರಲ್ಲಿ ಹಾಗಾದಾಗ ನಮ್ಗೆ ಅದನ್ನ ಸಪೋರ್ಟ್ ಕೊಟ್ಟು ಬಿದಿರ ಬೇಲಿಯ ಟೈಪ್ ಅಲ್ಲೇ ಮಾಡಿ ಅದನ್ನ ನಿಲ್ಲಿಸಬೇಕಾಗ್ತದೆ. ಅದು ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾ ಉಂಟು, ಶ್ರಮ ಆಗುತ್ತೆ ಅದರಿಂದ. ಯಾಕೆಂದ್ರೆ ಅತಿಯಾದ ಹೈಟ್ ಬಂದಾಗ ಕಬ್ಬು ಏನು ಕೇಳಿದ್ರೆ ಅದು ಗಾಳಿ ಮತ್ತೆ ಈ ಮಳೆ, ನಮ್ಮದಲ್ಲಿ ಈಗ ಅಕಾಲದಲ್ಲಿ ಆಗುವಂತ ಮಳೆ ಇದೆಯಲ್ಲ, ಅದರಲ್ಲಿ ಅದರ ಗರಿಗಳ ಮಧ್ಯದಲ್ಲಿ ನೀರು ನಿಂತಾಗ ಅದು ವೇಟ್ ಜಾಸ್ತಿ ಆಗಿ ತಲೆ ಹೊರಗೆ ಹೋಗುತ್ತೆ, ಅಂದ್ರೆ ಬೀಳುತ್ತೆ. ಕಬ್ಬು ಒಂದು ಬಾರಿ ಬಿದ್ದಿತು ಅಂತ ಆದ್ರೆ ಅದರ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದು ಏನು ನಾವು ತಿಳ್ಕೊಂಡ ಹೈಟ್ ಬರಲ್ಲ, ಅದನ್ನ ಸ್ಟ್ರೇಟ್ ಆಗಿ ನಿಲ್ಲಿಸ್ಲೇಬೇಕು ನಾವು. ಸ್ಟ್ರೇಟ್ ಆಗಿ ನಿಲ್ಲಿಸಿ ಗರಿಯನ್ನು ಎಳಿತಾ ಹೋದ್ರೆ ಅದು ಹೈಟ್ ಆಗ್ತಾನೆ ಹೋಗುತ್ತೆ. ಅದು ಒಂದು ನಮ್ಮಲ್ಲಿ ಇದು ಉಂಟು, ಬಿದಿರಿನ ಬೇಲಿ ಬೇಕಾಗ್ತದೆ. ಅಲ್ಲಿ ಮುಖ್ಯ ಬೆಳೆಯಾಗಿ ಅಡಿಕೆ ಅಥವಾ ತೆಂಗು ಅಂತದೇನ್ರಿ ಇದೆಯಾ? ಇದೆ, ಅಡಿಕೆ ಇದೆ, ಪಕ್ಕದಲ್ಲಿದೆ. ನಾನು ಹೇಳಿದಂತ ಒಂದು 3 ಗುಂಟೆ ಜಮೀನಿನಲ್ಲಿ ಅದು ಬರೀ ಕಬ್ಬನ್ನು ಮಾಡಿರುವಂತದ್ದು. ನೆಕ್ಸ್ಟ್ ಇಯರ್ ಪ್ಲಾನ್ ಇದೆ ಅಡಿಕೆಯ ಮಧ್ಯದಲ್ಲಿ, ಅಂದ್ರೆ ಹೊಸದಾಗಿ ಮಾಡುವಂತ ಜಾಗದಲ್ಲಿ 9x9 ಅಡಿಗಳ ಮಧ್ಯದಲ್ಲಿ ಒಂದು ಕಬ್ಬಿನ ಕುಳಿಯನ್ನು ಮಾಡುವ, ಇದೊಂದು ಪ್ರಯೋಗ ಮಾಡಬೇಕು ಅಂತ ನೆಕ್ಸ್ಟ್ ಆಲೋಚನೆ ಇದೆ. ಮತ್ತೆ ಗೊಬ್ಬರ ಕೊಟ್ಕೊಂತ ಬಂದ್ರೆ ಗೊಬ್ಬರ ನಾವು ಫಸ್ಟಿಗೆ ಬಳಸಿರುವಂತದ್ದು ಜೀವಾಮೃತ. ಅದು ಒಂದು ಹಂತದವರಿಗೆ ಬರ್ಲಿಕ್ಕೂ ಜೀವಾಮೃತವನ್ನ ತಿಂಗಳಲ್ಲಿ ಒಂದು 2-3 ಬಾರಿ, ಅಂದ್ರೆ ಇದೇ ಟೈಮು ಅಂತ ಏನಲ್ಲ, ಒಟ್ಟು ನಮ್ಗೆ ಟೈಮ್ ಆದ ಗಲ್ಲ ಅಲ್ಲ, 2-3 ಬಾರಿ ತಿಂಗಳಲ್ಲಿ ಜೀವಾಮೃತವನ್ನು ಕೊಡ್ತಾ ಇದ್ದಂತೆ. ಮತ್ತೆ ನಮ್ದು ಕೊಟ್ಟಿಗೆ ಗೊಬ್ಬರ ಏನು ಬರ್ತದೆ ಅದನ್ನು ಕೊಟ್ಟಿವೆ ಬೆಳೆಸಿರುವಂತದ್ದು. ಮತ್ತೆ ಏನು ಬೇರೆ ಯಾವುದನ್ನು ಹಾಕಿಲ್ಲ. ಗರಿ ಒಣಗಿದ ಹಾಗೆ ಅವನ್ನೆಲ್ಲ ನಾವು ಬಿಡಿಸಿ ಬೇರೆ ಕಡೆ ಹಾಕೋದು, ಅಲ್ಲೇ ಬಿಡಲ್ಲ. ಗರಿಯ ಏನು ಈಗ ಸ್ವಲ್ಪ ಹಸಿ ಗರಿ ಅಂದ್ರೆ ಜಸ್ಟ್ ಅದು ಹಳದಿ ಬಣ್ಣ ತಿರುತ್ತು, ಆ ಗರಿಗಳನ್ನು ಕೂಡ ನಾವು ತೆಗೆದು ಅಲ್ಲಿ ಇಡಲ್ಲ, ಕ್ಲೀನ್ ಆಗಿ ಅದನ್ನ ಹೊರಗಡೆ ಹಾಕಿ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೇವೆ. ಹೈಟ್ ಬರ್ಲಿಕ್ಕೆ ಇಲ್ಲಿ ಒಂದು ಕಾರಣ ಏನು ಅಂದ್ರೆ ಎಲೆಗಳು ಎಷ್ಟು ಇರುತ್ತೋ ಅಷ್ಟು ಆಹಾರ ಹುಳುಗಳು ಸಿಗುತ್ತೆ. ನೀವು ಎಲೆಯನ್ನ ತಕ್ಕೊಂತ ಹೋದಂಗೆಲ್ಲ ಅದು ಕಷ್ಟಪಟ್ಟು ಹೊಸ ಎಲೆಗಳನ್ನು ಸೃಷ್ಟಿ ಮಾಡ್ಕೊಂತ ಮ್ಯಾಲೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಒಂದು ಕಾರಣ ಇರುತ್ತೆ. ಹೌದೌದು, ಅದು ಒಂದು ಕಾರಣ. ಮತ್ತೆ ಮಣ್ಣು ಮತ್ತೆ ಗೊಬ್ಬರ ಇದು ಕೂಡ ಸ್ವಲ್ಪ ಮಟ್ಟಿನ ಇದನ್ನ ಬೇರುತ್ತೆ. ಮಣ್ಣು ಅಗದಿ ಆ ಒಂದು ಜಾಗದಲ್ಲಿ ಇರತಕ್ಕಂತ ಮಣ್ಣು, ಕೆಲವು ಜಾಗದಲ್ಲೇ ನಾವು ಅದೇ ಕಬ್ಬನ್ನ ಹಾಕಿ ಅದೇ ರೀತಿ ಮಾಡಿದ್ರು ಕೂಡ ಹೈಟ್ ಆಗಲ್ಲ. ಮೋಸ್ಟ್ಲಿ ಆ ಮಣ್ಣಿನ ಒಂದು ಗುಣಧರ್ಮ ಅದು ಕಾರಣ ಆಗಿರ್ಬೇಕು. ಅದ್ರ ಬಗ್ಗೆ ಹೀಗೆ ಸಿಕ್ಕಾಪಟ್ಟೆ ಸ್ಟಡಿಯನ್ನು ನಾನು ಮಾಡಿಲ್ಲ, ಆದ್ರೂ ಅದು ನನಗೆ ಅನಿಸಿದ್ದು. ಒಂದೆರಡು ಕಡೆ ನಾನು ಮನೆ ಕಡೆ ಹತ್ರ ಸ್ವಲ್ಪ ಬೇರೆ ಜಮೀನಿನಲ್ಲಿ ಖಾಲಿ ಇರುವಂತ ಜಾಗದಲ್ಲಿ ಇದೇ ರೀತಿ ಮೆಥಡ್ ಇದೇ ರೀತಿ ಹಾಕಿದಾಗ ಕೂಡ ಆ ರೀತಿಯಾದಂತ ಹೈಟ್ ಬಂದಿಲ್ಲ. ಸೊ ನಾನು ತಿಳ್ಕೊಂಡಿದ್ದೇನು ಕೂಡ ಮಣ್ಣಿನ ಗುಣಧರ್ಮ, ಅದೇ ಕೃಷಿ ಅದೇ ಗೊಬ್ಬರ ಅದೇ ರೀತಿ ಫೀಡಿಂಗ್ ಮಾಡಿದಾಗಲೂ ಕೂಡ ಅದು ಆ ಹೈಟ್ ಅನ್ನು ಕಂಡಿಲ್ಲ. ಸೊ ಮಣ್ಣಿನ ಗುಣಧರ್ಮ ಕೂಡ ಅಲ್ಲಿ ಕಾರಣ ಆಗುತ್ತೆ. ಮತ್ತೆ ಸೂರ್ಯನ ಬೆಳಕಿಗಾಗಿ ಸ್ಪರ್ಧೆ ಇರುತ್ತೆ. ಆ ಬಾಜುಕ ಗಿಡಗಳು ಇದಕ್ಕೆ ಏನು ನೆರಳೆ ಕೊಡ್ತಾ ಇದ್ವು ಅಂತ ಹೇಳಿದಾಗ ಇದು ಇನ್ನೂ ಕಪ್ಪು ಮ್ಯಾಲು ಚಾಚಿ ಸೂರ್ಯನ ಬೆಳಕಿಗಾಗಿ ಹೋರಾಡ್ತಾ ಇರುತ್ತೆ, ಅದು ಏನರ ಆಗಿರ್ಬೋದು? ಆಗಿರ್ಬೋದು, ಯಾಕಂದ್ರೆ ನಾವು ಅಲ್ಲಿ ಏನು ಜಮೀನಲ್ಲಿ ಬೆಳೆಸಿದೀವಿ ಅಲ್ಲಿ ಸ್ವಲ್ಪ ಸೂರ್ಯನ ಬೆಳಕು ಜಾಸ್ತಿ ಇರುವಂತಹ ಜಾಗದಲ್ಲಿ ಮತ್ತು ಸ್ವಲ್ಪ ಸೂರ್ಯನ ಬೆಳಕು ಕಡಿಮೆ ಆಗುವಂಥದ್ದು, ಅಂದ್ರೆ ಸಾಲಿನಿಂದ ಸಾಲಿಗೆ ಬಂದಾಗ ನಾವು ಅಲ್ಲಿ ನೆರಳು ಬರುತ್ತೆ. ಅದು ಹೈಟ್ ಆಗೋ ರೀತಿಗೂ ಇದು ಹೈಟ್ ಆಗೋ ರೀತಿಗೂ ವ್ಯತ್ಯಾಸಗಳು ಕಾಣ್ತದೆ. ಸೂರ್ಯನ ಬೆಳಕಿಗೋಸ್ಕರ ಅದು ಮತ್ತು ಹೈಟ್ ಅನ್ನ ಪಡ್ಕೊಳ್ಳಿಕ್ಕೆ ನೋಡ್ತಾ ಇರುವಂತದ್ದು ಗೋಚರ ಆಗ್ತದೆ ನಮಗೆ. ಹೌದು, ಹೆಚ್ಚಿಗೆ ಎತ್ತರ ಆದಷ್ಟು ತೂಕನೂ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ ಹೆಚ್ಚಿಗೆ ಎತ್ತರ ಆದ ನಂತರ ತೂಕ ಜಾಸ್ತಿ ಆಗೇ ಆಗುತ್ತೆ. ಮತ್ ನಮ್ಮಲ್ಲಿ 1 ಕೊರ ಅಥವಾ 2 ಕೊರ ಅಂದ್ರೆ 4 ಕೊರ 5 ಫೀಟಿನ ಕೊರಗಳನ್ನ ಅಂದ್ರೆ ಕಟಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ಮಾಡ್ತಿದ್ವಿ. ಇದು 3 ಕೊರ ಬರುತ್ತದೆ, 5x3 ಅಂತೂ ನಿಕ್ಕಿ ಬಂದೇ ಬರ್ತದೆ. ಅದಕ್ಕೂ ಜಾಸ್ತಿ ಬರಬಹುದು, ಆದ್ರೆ ಅಂದಾಜು ಅಷ್ಟು ಬಂದೇ ಬರ್ತದೆ. ಅವಾಗ ನಮ್ಗೆ ಅದ್ರ ಜಾಸ್ತಿ ಪ್ರಮಾಣದಲ್ಲಿ ಇದಾಗ್ತದೆ, ತೂಕ ಜಾಸ್ತಿ ಬರ್ತದೆ. ಹಂಗಾಗಿ ಇಳುವರಿ ಓವರ್ಆಲ್ ನೋಡ್ಕೊಂಡಾಗ ಇದನ್ನ ನೋಡ್ಕೊಂಡಾಗ 4 ಗುಂಟೆ ಇರೋ ಬೆಳೆದಿರಿ, 1 ಎಕರೆಗೆ ಎಷ್ಟು ಬರ್ಬೋದು ಹಂಗಾದ್ರೆ ಈ ರೀತಿ ಬೆಳೆದಾಗ? ಈ ರೀತಿ ಬೆಳೆದಾಗ ನಮ್ಮಲ್ಲಿ ಅದನ್ನ ಪರ್ಫೆಕ್ಟ್ ಆಗಿ ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿ ಇದು ಮಾಡೋದು ಕಷ್ಟ ಸಾಧ್ಯತೆ ಇದೆ. ಅಂದ್ರೆ ಕೇವಲ ನಾವು ಬಹಳ ಗುಂಟೆಗಳನ್ನು ಅಳೆಯುವುದು ಸ್ವಲ್ಪ ಕಷ್ಟದ ಸ್ಥಿತಿ ಇದೆ, ಯಾಕಂದ್ರೆ ಸಮತಟ್ಟಾದ ಚೌಕವಾದ ಜಮೀನುಗಳಲ್ಲ ನಮ್ಮವೆಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ. ಆದ್ರೆ ಇಳುವರಿಗಳಲ್ಲಿ ಈಗ ಅವ್ರೇನ್ ಹೇಳ್ತಾರೆ, 1 ಎಕರೆಗೆ 100 ಟನ್ನು 120 ಟನ್ನು ಅದನ್ನ ತೆಗಿಬಹುದು ಈ ಕುಳಿ ಮೆಥಡ್ಗಳನ್ನು ಮಾಡಿದಾಗ. ಹೌದೌದು, ಮುದ್ದನ್ ತೆಗಿಬಹುದು. ಯಾಕಂದ್ರೆ ಈಗ ಒಂದು ನಾವು ಮಾಡಿರೋ ಸಣ್ಣ ಕ್ಷೇತ್ರದಲ್ಲೇ ಅದರ ಅಂದಾಜು ಎಲ್ಲ ನಾವು ಅಂದಾಜು ಮಾಡಿರೋದು, ಯಾವುದನ್ನು ನಿಖರವಾದ ತೂಕಗಳನ್ನಾಗಲಿ ಇದನ್ನಾಗಲಿ ಮಾಡೋದು ನಮ್ಮಲ್ಲಿ ಸ್ವಲ್ಪ ಕಷ್ಟ ಸಾಧ್ಯತೆ ಇರೋದ್ರಿಂದ ಅಂದಾಜಿನಲ್ಲೇ ನೋಡಿದಾಗಲೂ ಕೂಡ ನಮಗಿರೋ ಈ ಸಣ್ಣ ಜಮೀನಿನಲ್ಲಿ ಇಷ್ಟು ಒಂದು ತೂಕದ ಇದು ಬರ್ತಾ ಇದ್ದಾಗ ಅದನ್ನು ಎಕರೆಗೆ ನಾವು ಇದು ಮಾಡಿದಾಗ ಆ ಒಂದು ಇದನ್ನು ಪಡಿಬಹುದು. 80 ಬಂದ್ರೂ ಕಡಿಮೆ ಅಲ್ಲ. ಯಾಕಂದ್ರೆ ಈಗ ಹೊರಗಡೆ ಏನು ಈ ಟ್ರ್ಯಾಕ್ಟರ್ಗಳು ಮಷಿನ್ಗಳಲ್ಲಿ ಏನು ವರ್ಕ್ ಮಾಡಿ ಕಬ್ಬನ್ನ ಬೆಳೀತಾ ಇದಾರೆ ಅಲ್ಲೆಲ್ಲ 80 ಹತ್ರ ತಗೊಳ್ತಾರೆ, ಇದು 100 ದಾಟಿಸಬಹುದು ನಾವು, 100 ಟನ್ಗಳನ್ನು ದಾಟಿಸಬಹುದು. ಹಾಗಾಗಿ ಅವುಗಳನ್ನ ಒಂದು ಆಸರೆಗೆ ಕಟ್ಟುವುದು ಕೂಡ ಬಹಳ ಮುಖ್ಯ. ಅವು ಕಬ್ಬಿಗೆ ಬೀಳದೆ ಹೋದ ರೀತಿಯಲ್ಲಿ ಕಟ್ಟುವುದೇನಿದೆ ಅದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ಅದು ಬಿದ್ದಿತು ಅಂತ ಕ್ಷಣದಲ್ಲಿ, ಕಬ್ಬು ಒಂದು ಸತ್ತು ಬಿದ್ದ ತಕ್ಷಣ ಅದರ ಬೆಳವಣಿಗೆ ಬಹಳ ಕುಂಠಿತ ಆಗ್ತದೆ. ಅದು ಏನು ಬೆಳವಣಿಗೆ, ಎಲ್ಲವನ್ನು ಕಡಿಮೆ ಆಗ್ತದೆ, ಕಡಿಮೆ ಮುಂದೆ ಹೈಟ್ ಆಗುದಿಲ್ಲ, ಬಿದ್ದು ಹೋಗ್ತದೆ, ಫುಲ್ ತೊಂದರೆಗಳಾಗ್ತದೆ. ಅದನ್ನ ನಾವು ನಿಲ್ಸೋದು ಬಹಳ ಇಂಪಾರ್ಟೆಂಟ್. ಬಹಳ ಹೈಟ್ ಆದಾಗಲೂ ಕೂಡ ಈ ನಿಲ್ಸುವಂತಹ ಸಮಸ್ಯೆ ಬಹಳ ಬರ್ತದೆ. ಅಂದ್ರೆ ಈಗ ನಾವು ಅದಕ್ಕೆ ಸಪೋರ್ಟಿವ್ ಬೇಲಿಗಳೆಲ್ಲ ಈ ಬಿದಿರು ಎಲ್ಲ ಕಡೆ ಸಿಗುವುದಿಲ್ಲ, ತುಂಬಾ ಕಷ್ಟ ಅದು. ಅದನ್ನ ಒಟ್ಟು ಮಾಡ್ಬೇಕು, ಮತ್ತೆ ನೆಲದಲ್ಲೇ ನಿಂತ್ಕೊಂಡು ಕಟ್ಲಿಕ್ಕೆ ಆಗುದಿಲ್ಲ. ಒಂದು 5 ಅಡಿ ಹೈಟಿನ ಏನೋ ಕುದುರೆನ ಏನೋ ಒಂದು 6-7 ಅಡಿ ಬೇಕು, ಅದನ್ನ ಇಟ್ಟುಕೊಂಡು ಕಟ್ಟಬೇಕು. ಅವಾಗ ಲೇಬರ್ ಜಾಸ್ತಿ ಬೇಕಾಗುತ್ತೆ. ಅಂದ್ರೆ ಒಬ್ಬನು ಬರೀತ ಹಿಡ್ಕೊಳ್ಬೇಕಾಗತ್ತೆ, ಮತ್ತೊಬ್ಬನ ಅದನ್ನ ಕಟ್ತಾ ಬರ್ಬೇಕಾಗತ್ತೆ. ಅದು ನಂತರ ಅದ್ರ ಮೇಲೆ ನಿಂತ್ಕೊಂಡು ಕಟ್ಟಬೇಕು. ಮತ್ತೊಂದು ಅಡ್ಡೆಯನ್ನು ಕೊಟ್ಟಿದ್ದೇನೆ ನಾನು, ಒಂದು 6 ಅಡಿಗೆ ಒಂದು ಕೊಟ್ಟರೆ ಮತ್ತೊಂದು 12-13 ಅಡಿಗೆ ಹೈಟಿಗೆ ಮತ್ತೊಂದು ಅಡ್ಡೆಯನ್ನ ಕೊಟ್ಟಿದ್ದೇನೆ. ಅಡ್ಡೆ ಅಂದ್ರೆ ಈ ಬಿದಿರಿನ ಸಪೋರ್ಟ್ ಕಂಬಗಳನ್ನು ನಿಲ್ಲಿಸಿ ಅಡ್ಡ ಬಿಗಿಯುವಂತದ್ದು, ಅದಕ್ಕೆ ಮತ್ತೆ ಈ ಕಬ್ಬಿನ ಒಂದೊಂದು ಮೂಡೆಗಳನ್ನು ಬಿಗಿಯುವಂತದ್ದು. ಅದು ಮಾಡ್ಲಿಕ್ಕೆ ತುಂಬಾ ಶ್ರಮನೂ ಬೇಕು, ಟೈಮೂ ಬೇಕು, ಲೇಬರು ಬೇಕು. ಮತ್ತೆ ನಾವು ಇದು ಎಕರೆ ಗಂಟ್ಲೆ ಬೆಳೆದಾಗ ಇನ್ನೂ ಒಂದ್ ಸ್ವಲ್ಪ ಶ್ರಮ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಅದು ಸ್ವಲ್ಪ ಕಷ್ಟ ಆಗಬಹುದು. ಹೈಟ್ ಬಹಳ ಬಂದ್ರೆ, ಅದೇ ಮೀಡಿಯಂ ಹೈಟ್ ಆಗಿ ದಪ್ಪ ಬುಡದಿಂದ ಆದ್ರೆ ಅದೇ ಒಳ್ಳೆ ವರ್ಕೌಟ್ ಆಗತ್ತೆ. ಮತ್ತೆ ಆನೆ ಅಂತ ಓಡಾಡೋ ಜಾಗದಲ್ಲಿ ಬಂದ್ರೂ ಕಷ್ಟ. ನಮ್ಮಲ್ಲಿ ಆನೆಗಳು ಸ್ವಲ್ಪ ಕಡಿಮೆ ಇದೆ, ಮಂಗಗಳ ಕಾಟ ಬಹಳ ಇದೆ. ಮಂಗಗಳು, ಹಂದಿ, ಇವುಗಳ ಕಾಟ ಬಹಳ ಉಂಟು. ನಾವೇನು ಈಗ ಎಕರೆಗಟ್ಟಲೆ ಇದು ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಐಬಿಎಕ್ಸು ಮತ್ತೆ ಅದಕ್ಕೆ ಏನು ಈ ಫಿಶ್ ನೆಟ್ ಬರುತ್ತಲ್ಲ ಬಲೆ, ಅದನ್ನ ಯೂಸ್ ಮಾಡಿ ಪ್ಲಸ್ ಈ ಕಾಡು ಪ್ರಾಣಿಗಳನ್ನ ಸ್ವಲ್ಪ ಓಡಿಸ್ಲಿಕ್ಕೆ ಆಗುವಂತ ಈಗಿನ ಹೊಸ ಹೊಸ ಸೈರನ್ಗಳಾಗಿರ್ಬೋದು ಇದಾಗಿರ್ಬೋದು ಅದನ್ನೂ ಯೂಸ್ ಮಾಡಿ ಬೆಳೆಯುವಂತ ಸ್ಥಿತಿ ಇದೆ. ನಮ್ಮಲ್ಲಿ ಮಂಗಗಳ ಕಾಟ ಬಹಳ ಉಂಟು. ನಾನು ಅಷ್ಟೇ ಚಿಕ್ಕ ಜಮೀನಿನಲ್ಲಿ ನಾವೊಂದು ಕಬ್ಬು ಬೆಳಿಬೇಕು ಅಂದ್ರೆ ಹೋರಾಟ ಮಾಡಲೇಬೇಕು ಮಂಗಗಳ ಸಂತಿಗೆ. ಯಾಕಂದ್ರೆ ನಾವು ಅದಕ್ಕೆ ಅಷ್ಟೇ ಒಂದು ಕಡಿಮೆ ಕ್ಷೇತ್ರ ಕೂಡ ಐಬಿಎಕ್ಸ್ ಮಾಡ್ಕೊಳ್ಬೇಕು, ಬಲೆಯನ್ನು ಹಾಕಿದ್ದೇನೆ, ತದನಂತರದಲ್ಲಿ ಒಂದು ಸೀರೆ ಇದನ್ನು ಕೂಡ ಅಂದ್ರೆ 3-layer ಪ್ರೊಟೆಕ್ಷನ್ ಆ ಟೈಪ್ ಮಾಡಿ ಬೆಳೆದಿದ್ದೇನೆ. ಅಷ್ಟಾದ್ರೂ ಕೂಡ ಅವರು ಆಗ ಸರಹದ್ನಲ್ಲಿ ಎಲ್ಲರೂ ಕಂಡಾಗ ನಾವು ಗದ್ದೆ ಕಬ್ಬಿನ ಒಂದು ಕ್ಷೇತ್ರದಲ್ಲಿ ನಾವು ಓಡಾಟವನ್ನು ಮಾಡಲೇಬೇಕು. ಇಷ್ಟು ಪರಿಸ್ಥಿತಿ ಇದೆ. ಆದರೂ ಕಷ್ಟ ಆಗ್ತದೆ, ಆದರೂ ಇಷ್ಟಪಟ್ಟು ಬೆಳೀತಾ ಇದ್ದೇವೆ. ಈ ಕಬ್ಬನ್ನು ಬೆಲ್ಲ ಮಾಡ್ತಿರೋ ಅಥವಾ ಹೇಗೆ? ಕಬ್ಬನ್ನು ನಾವು ಬೆಲ್ಲ ಬಳಸುವಂಥದ್ದು. ಮನೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಒಂದು ಆಲೆಕಣೆಯನ್ನು ಇಟ್ಟುಕೊಂಡು ಅಂದರೆ ಈ ತಾಜಾ ಹಾಲು, ಈ ಆರೋಗ್ಯಕ್ಕೆ ಕಬ್ಬಿನ ಹಾಲು ಅಗ್ದಿ ಒಳ್ಳೆಯಂಥದ್ದು. ಜಾಂಡಿಸ್ನಂತಹ ಕಾಯಿಲೆಗಳಿಗೂ ಕಬ್ಬಿನ ಹಾಲನ್ನೇ ಕುಡಿರಿ ಅಂತ ಹೇಳ್ತಾರೆ. ಹಾಗಾಗಿ ತಾಜಾ ಹಾಲನ್ನು ಕುಡಿಲಿಕ್ಕೋಸ್ಕರ ಮನೆಯಲ್ಲಿ ಒಂದು ಸಣ್ಣ ಪ್ರಮಾಣದ ಕಣೆಯನ್ನು ಇಟ್ಟು ಮಾಡಿರುವಂಥದ್ದು. ತದನಂತರದಲ್ಲಿ ಬೆಲ್ಲವನ್ನೇ ಮಾಡುವಂಥದ್ದು, ಮನೆಗೆ ಬೇಕಾಗುವಂಥ ಬೆಲ್ಲ ಅದನ್ನು ಮಾಡಲಿಕ್ಕೆ ಅದನ್ನ ಬಳಸ್ತೇವೆ. ನಮ್ಮಲ್ಲಿ ಮುಖ್ಯವಾಗಿ ಬೆಲ್ಲಕ್ಕಾಗಿ ಕಬ್ಬನ್ನು ಬೆಳೆಯುವಂಥ. ಎಷ್ಟು ಮಾರಾಟ ಮಾಡಿದ್ರಿ ಕಬ್ಬು? ಬೆಲ್ಲವನ್ನ ನಾವು ಮಾಡಿ ನಮ್ಮ ಸ್ನೇಹಿತರು ಮತ್ತೆ ಮನೆಯವರು ನೆಂಟ್ರಿಸ್ಟ್ರು ಇವರಿಗೆಲ್ಲ ಹೀಗೆ ಕೊಟ್ಟಿರುವಂತದ್ದೇ ಬಿಟ್ರೆ ಈ ವಾಣಿಜ್ಯಿಕ ಉದ್ದೇಶವನ್ನೇ ಇಟ್ಕೊಂಡು ಮಾಡಿರುವಂತದ್ದು ಅಲ್ಲ. ಅಂದ್ರೆ ಆ ಬೆಳೆಯಲ್ಲಿ ಏನಿದೆ ಅದನ್ನ ಒಂದು ವಾಣಿಜ್ಯದ ಪರ್ಪಸ್ಗೋಸ್ಕರನೇ ಮಾಡಿದ್ರೆ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಎಲ್ಲವನ್ನು ಕೂಡ ಮಾಡಬೇಕಾಗುತ್ತೆ. ಇದರಲ್ಲಿ ನಾವೇನ್ ಮಾಡ್ತೀವಿ, ನಮ್ಗೆ ಕಬ್ಬಿನ ಬೆಳೆ ಬಗ್ಗೆ ಇನ್ನೂ ಒಂದು ಪ್ರೀತಿ. ಅದು ಕಷ್ಟ ಆಗ್ತದೆಯೋ ನಷ್ಟ ಆಗ್ತದೆಯೋ ಏನೂ ಆಗ್ಲಿ, ಆದ್ರೆ ನಮ್ಗೆ ಆ ಕಬ್ಬಿನ ಬೆಳೆ ಬೇಕೇ ಬೇಕು, ಅದೊಂದು ಮಾಡಬೇಕು ಹೇಳುವಂತ ಒಂದು ಖುಷಿಗೋಸ್ಕರ ಮಾಡುವಂತದ್ದು. ಅದರಲ್ಲಿ ನಾವು ಕಬ್ಬಿನ ಈ ಬೆಳೆ ಬೆಳೆದಾಗ ಅಷ್ಟನ್ನು ಬೆಲ್ಲಕ್ಕಾಗೆ ಬಳಸ್ತೇವೆ. ಬೆಲ್ಲವನ್ನು ಮಾಡಿ ನಮ್ಮ ಸ್ನೇಹಿತರು ಅವರು ಇವರಿಗೆ ಏನು ಬೇಕಾಗ್ತದೆ ಒಂದು ಮಿನಿಮಮ್ ರೇಟ್ಗಳಲ್ಲಿ, ಈಗೇನು ಅತಿಯಾದಂಥ ಅಲ್ಲ, ಯಾವುದೇ ಲಾಭದ ಉದ್ದೇಶ ಇಲ್ಲದೆ ಒಂದಕ್ಕೋಸ್ಕರ ಕೊಟ್ಟು ಇದು ಮಾಡ್ತೇನೆ. ಮತ್ತೆ ನಿಮಗೆ ಆರ್ಥಿಕವಾಗಿ ಖರ್ಚು ವೆಚ್ಚ ಅದಕ್ಕೆಲ್ಲ ಯಾವ ಬೆಳೆ ಕೈ ಹಿಡಿದ್ರು? ನಮಗೆ ಈ ಕಬ್ಬನ್ನು ಅಥವಾ ಮತ್ತೆ ಈಗ ನಾವೇನು ಭತ್ತ ಎರಡು ಉಂಟು ನಂದು, ಅವೆರಡರಲ್ಲೂ ಕೂಡ ನಾನು ನಷ್ಟ ಮಾಡ್ಕೊಂಡಿರೋದೇ ಬಿಟ್ಟರೆ ಯಾವುದೇ ಲಾಭದಿದ್ದಿಲ್ಲ. ನಮ್ಗೆ ಅಡಿಕೆ ಮೇನ್ ಬೆಳೆ ನಮ್ಮದು, ಅಡಿಕೆಗೆ ಚೆನ್ನಾಗಿ ರೇಟ್ ಇದೆ, ಅದರಿಂದ ಬಾಕಿದೆಲ್ಲದೂ ಮೇಂಟೈನ್ ಆಗ್ತದೆ, ತೂಕೊಂಡು ಹೋಗ್ತಾ ಉಂಟು. ಹಾಗಾಗಿ ಇಂಥ ಒಂದು ಪ್ರಯೋಗ ಒಂದು 5 ಗುಂಟೆ 10 ಗುಂಟೆ ತನಕ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮತ್ತು ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಬೆಲ್ಲ ಮಾಡುವಂಥ ರೈತರು ಮುದ್ದಾಮಾಗಿ ಬೆಳೆದ್ರೆ ಒಳ್ಳೇದೇ. ಹೌದು, ಈಗ ಕಡಿಮೆ ಕ್ಷೇತ್ರ ಇರುವಂಥ ರೈತರು ಮನೆ ಹತ್ರ ಕೆಲವು ಜಮೀನು ಇರ್ತದೆ, ಅದರಲ್ಲಿ ಏನು ಯೂಸ್ ಆಗದೆ ಇರುವಂಥ ಅಂದರೆ ಸ್ವಲ್ಪ ಏರ್ ಆಗಲಿ, ಈ ನಮ್ಮ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಸ್ವಲ್ಪ ಏರು ತಗ್ಗು ಈಗೆಲ್ಲ ಇರ್ತದೆ. ಮುಂಚೆ ಎಲ್ಲ ಆದರೆ ಅದನ್ನು ಗದ್ದೆಯಲ್ಲೇ ಬೆಳಿಬೇಕು ಹೇಳುವಂಥದ್ದಿತ್ತು. ಈಗ ನಾನು ಕಂಡುಕೊಂಡಂತೆ ಅದನ್ನು ಅವರಿಗಿರುವಂತಹ ಜಾಗದಲ್ಲೇ ಏನು ಮನೆಯ ಒಂದು ಖರ್ಚಿಗೆ ಆಗುವಷ್ಟು ಬೆಲ್ಲ ಇರುವಂತಹ ಸಣ್ಣ ಸಣ್ಣ ಜಾಗದಲ್ಲಿ ಕೂಡ ಬೆಳಕೊಂಡು ಮಾಡಬಹುದು.